ಸ್ವರಾಜ್ಯವು ನಮ್ಮನ್ನು ಸುಸಂಸ್ಕೃತಗೊಳಿಸಲು ಮತ್ತು ನಮ್ಮ ನಾಗರಿಕತೆಯನ್ನು ಶುದ್ಧೀಕರಿಸಲು ಹಾಗೂ ಸ್ಥಿರಗೊಳಿಸಲು ಉದ್ದೇಶಿಸಿರಬೇಕು. ಹಾಗಿಲ್ಲದಿದ್ದರೆ ಮೌಲ್ಯಯುತವಾಗಿರುವುದಿಲ್ಲ. ನಮ್ಮ ನಾಗರಿಕತೆಯ ಮೂಲ ತತ್ವವೆಂದರೆ ನಮ್ಮ ಎಲ್ಲಾ ವ್ಯವಹಾರಗಳಲ್ಲಿ ಸಾರ್ವಜನಿಕ ಅಥವಾ ಖಾಸಗಿಯಾಗಿ ನಾವು ನೈತಿಕತೆಗೆ ಅತ್ಯುನ್ನತ ಸ್ಥಾನವನ್ನು ನೀಡಬೇಕು. ಬನ್ನಿ, ಇಂದು ಗಾಂಧೀಜಿಯವರ ಕನಸುಗಳನ್ನು ನನಸಾಗಿಸಲು ಶ್ರಮಿಸುವ ನಮ್ಮ ಬದ್ಧತೆಯನ್ನು ನಾವು ಪುನರುಚ್ಚರಿಸೋಣ. ಅವರ ಆದರ್ಶ ಪದಗಳಾದ ಸತ್ಯ ಮತ್ತು ಅಹಿಂಸೆಯು ಇಡೀ ಜಗತ್ತಿಗೆ ಪ್ರಸ್ತುತವಾಗಿ ಉಳಿಯುತ್ತವೆ. ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಅವರು ನಮಗೆ ಕಲಿಸಿದರು. ವಾಸ್ತವವಾಗಿ ಹಕ್ಕುಗಳ ನಿಜವಾದ ಮೂಲವು ಕರ್ತವ್ಯವಾಗಿದೆ. ಇಂದು ನಾವು ಅವರ ಸಹಾನುಭೂತಿಯ ಪಾಠಗಳನ್ನು ನೆನಪಿಸಿಕೊಳ್ಳುತ್ತೇವೆ. ಮನುಷ್ಯನಾದವನು ನೆರೆಹೊರೆಯವರ ಬಗ್ಗೆ ಮಾತ್ರವಲ್ಲದೆ ನಮ್ಮ ಇತರ ಸಹಜೀವಿಗಳಾದ ಪ್ರಾಣಿ ಪಕ್ಷಿ ಗಿಡ ಮರ ನದಿ ನದಗಳ ಬಗ್ಗೆ ಕೂಡ ಸಹಾನುಭೂತಿ ತೋರಬೇಕೆಂದು ಅವರು ಹೇಳುತ್ತಿದ್ದರು. ಹವಾಮಾನ ಬದಲಾವಣೆಯ ಜಾಗತಿಕ ಸಂಕಟವನ್ನು ನಿವಾರಿಸುವ ಪ್ರಯತ್ನಗಳಿಗೆ ನಾವು ಪ್ರತಿಯೊಬ್ಬರೂ ಕೊಡುಗೆ ನೀಡಬೇಕು. ಅದು ನಮ್ಮ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಎರಡು ಮಾದರಿ ಉಪಕ್ರಮಗಳು ನಡೆದಿವೆ. ಭಾರತವು ಪರಿಸರಕ್ಕಾಗಿ ಮಿಷನ್ ಲೈಫ್ ಸ್ಟೈಲ್ ಎಂಬ ಸಾಮೂಹಿಕ ಆಂದೋಲನವನ್ನು ಮುನ್ನಡೆಸುತ್ತಿದೆ. ಜಾಗತಿಕ ಮಟ್ಟದಲ್ಲಿ ಪರಿಸರವನ್ನು ರಕ್ಷಿಸಲು ಮತ್ತು ಸಂರಕ್ಷಿಸುವಲ್ಲಿ ಹೆಚ್ಚು ಸಕ್ರಿಯವಾಗಿರಲು ವ್ಯಕ್ತಿಗಳು ಮತ್ತು ಸಮುದಾಯಗಳನ್ನು ಪ್ರೇರೇಪಿಸುವುದು ಇದರ ಉದ್ದೇಶವಾಗಿದೆ. ಕಳೆದ ವರ್ಷ ವಿಶ್ವ ಪರಿಸರ ದಿನದಂದು ನಾವು ನಮ್ಮ ತಾಯಂದಿರು ಮತ್ತು ಪ್ರಕೃತಿ ಪೋಷಣೆಯ ಶಕ್ತಿಗೆ ಗೌರವ ಸಲ್ಲಿಸುವ ಏಕ್ ಪೇಡ್ ಮಾ ಕೇ ನಾಮ್ ಎಂಬ ವಿಶಿಷ್ಟ ಅಭಿಯಾನವನ್ನು ಆರಂಭಿಸಿದ್ದೇವೆ. 80 ಕೋಟಿ ಸಸಿಗಳನ್ನು ನೀಡುವ ಗುರಿಯನ್ನು ಗಡುವಿನ ಮುಂಚೆಯೇ ಸಾಧಿಸಲಾಗಿದೆ. ಜನರು ತಮ್ಮದೇ ಆದ ಚಳುವಳಿಗಳಿಗಾಗಿ ಅಳವಡಿಸಿಕೊಳ್ಳಬಹುದಾದ ಇಂತಹ ನವೀನ ನಡೆಗಳಿಂದ ಜಗತ್ತು ಕಲಿಯಬಹುದು. ಪ್ರಿಯ ದೇಶವಾಸಿಗಳೇ, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತೇನೆ. ನಮ್ಮ ಗಡಿಯನ್ನು ಕಾವಲು ಕಾಯುತ್ತಿರುವ ಯೋಧರಿಗೆ ಹಾಗೂ ಗಡಿಯೊಳಗೆ ಸುರಕ್ಷಿತವಾಗಿರಿಸುವ ಪೊಲೀಸ್ ಮತ್ತು ಅರೆಸೇನಾ ಪಡೆ ಸಿಬ್ಬಂದಿಗೆ ನನ್ನ ಅಭಿನಂದನೆಗಳು. ನ್ಯಾಯಾಂಗ, ಅಧಿಕಾರ ವರ್ಗ ಮತ್ತು ವಿದೇಶದಲ್ಲಿರುವ ನಮ್ಮ ಮಿಷನ್ಗಳ ಸದಸ್ಯರಿಗೂ ನನ್ನ ಅಭಿನಂದನೆಗಳು. ತಾವೆಲ್ಲರೂ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಗಳಿಸಲು ನನ್ನ ಶುಭಕಾಮನೆಗಳು. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಇದುವರೆಗೆ ಭಾರತದ ಘನತೆ ವೆತ್ತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ದೇಶದ ಜನತೆಗೆ ನೀಡಿದ ಸಂದೇಶದ ಕನ್ನಡ ಅವತರಣಿಕೆಯ ಮರುಪ್ರಸಾರವಾಯಿತು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಇಂದ್ರ ಕಿಲಕ. ಭಾಗವತರು ಎಂ ಶ್ರೀಧರ್ ಹೆಬ್ಬಾರ್. ಕರ್ಜೆ ಮದ್ದಳೆ ಚೇರ್ಕಾಡಿ ಮಂಜುನಾಥ ಪ್ರಭು. ನಿರೂಪಣೆ ಜಲಜಾ ಶ್ರೀಧರ್. ಕೇಳಿ ಇಂದ್ರ ಕಿಲಕ ಯಕ್ಷಗಾನದ ಪ್ರಸಂಗದಿಂದಾಯ್ದ ಹಾಡುಗಳನ್ನ. ಗಜಮುಖ ನಾ ನಿನ್ನ ಪಾದವನೆ ಗಜಮುಖ ನಾ ನಿನ್ನ ಪಾದವ ನೆನೆವೆ ಪ್ರದಾ ದೇವನಲ್ಲವೋ ದೇವ ದೇವರ ದೇವ ಪಾಂಡವರಲ್ಲಿ ನಡೆದ ದ್ಯೂತದಲ್ಲಿ ಸೋತ ಪಾಂಡವರು ಫಣದಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸಕ್ಕಾಗಿ ಅರಣ್ಯಕ್ಕೆ ತೆರಳುತ್ತಾರೆ. ದೌಮ್ಯರೊಂದಿಗೆ ಪಾಂಡವರು ಕಾಮ್ಯಕಾವನದಲ್ಲಿದ್ದಾಗ ಮಹಾತ್ಮರಾದ ವೇದವ್ಯಾಸರು ಬಂದು ಧರ್ಮರಾಯನಿಗೆ ಪರಶಿವನ ಬೀಜಮಂತ್ರವನ್ನು ಉಪದೇಶಿಸಿ ತೆರಳುತ್ತಾರೆ. ಆ ಮಂತ್ರವನ್ನು ಧರ್ಮರಾಯ ಅರ್ಜುನನಿಗೆ ತಿಳಿಸಿ ಪರಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ದಿವ್ಯಾಸ್ತ್ರಗಳನ್ನು ಪಡೆದು ಬರಲು ಕಳುಹುತ್ತಾನೆ. ಗುರು ಹಿರಿಯರಿಂದ ಶುಭಾಶೀರ್ವಾದ ಪಡೆದ ಪಾರ್ಥ ಅರಸನನು ವನಕ್ಕೆ ಬರಲಂದು ಪರಮ ಪಾವನ ಇಂದ್ರಕೀಲದ ವರವನಕ್ಕೆ ಬರಲಂದು ಕೇಳೈನರನೇ ಪುಣ್ಯ ಕ್ಷೇತ್ರವಿದೆ ಎಂದುದು ನಭೋವಚನ ನರನೆ ಕೇಳೈ ಪುಣ್ಯ ಕ್ಷೇತ್ರವಿದೆಂದುದು ನಭೋವಚನ ತಪಸ್ಸಿನಿಂದ ಒಲಿಸಿಕೊಳ್ಳಲು ಹೊರಟ ಪಾರ್ಥ ಅನೇಕ ಪರ್ವತ ಕಾಂತಾರಗಳನ್ನು ಕಳೆದು ಮುಂದುವರಿದು ಬರುತ್ತಿರುವಾಗ ಅಶರೀರವಾಣಿ ಕೇಳಿಸುತ್ತದೆ. ಪಾರ್ಥ, ನೀನೀಗ ಬಂದಿರುವ ಈ ಸ್ಥಳ ಇಂದ್ರಕೀಲವೆಂಬ ಪುಣ್ಯಸ್ಥಳ. ಇಲ್ಲಿಯೇ ತಪಸ್ಸನ್ನಾಚರಿಸಿ ಶಿವಾನುಗ್ರಹವನ್ನು ಪಡೆ, ನಿನಗೆ ಶ್ರೇಯಸ್ಸಾಗಲಿ ಎಂಬ ಅಶರೀರವಾಣಿಯನ್ನು ಕೇಳಿದ ಪಾರ್ಥ ಅಶರೀರವಾಣಿಯೋ ಕೇಳದೆ ತಿವಿಲಾಸದ್ಯೋ ಅಶರೀರವಾಣಿಯೋ ಕೇಳದೆ ತಿವಿಲಾಸದ್ಯೋ ಅಸಮಫಲ ಪಾರ್ಥ ಅಸಮಫಲ ಪಾರ್ಥ ಮರು ದಿವಸ ದುದಯದೊಳು ಕುಶಲದಿಂದು ವಿಧಿ ವಿಹಿತದ್ಯೋ ಅರ್ಕಗರ್ಗ್ಯವನಿತ್ತು ಭಕ್ತಿಯಿಂದ ವಿಹಿತದ್ಯೋ ಅರ್ಕಗರ್ಗ್ಯವನಿತ್ತ ಭಕ್ತಿಯಿಂದ ವಾಣಿಯನ್ನು ಮನ್ನಿಸಿದ ಪಾರ್ಥ ಹರಿಯುತ್ತಿರುವ ತೊರೆಯಲ್ಲಿ ಸ್ನಾನ ಮಾಡಿ ಸೂರ್ಯ ದೇವನಿಗೆ ಅರ್ಘ್ಯವನ್ನಿತ್ತು ದೇವತೆಗಳನ್ನು ಸ್ಮರಿಸಿ ಬಿಲ್ಲು ಬಾಣ ಬತ್ತಳಿಕೆಯನ್ನು ಬಳಿಯಲ್ಲಿರಿಸಿಕೊಂಡು ತಪಸ್ಸಿಗೆ ತೊಡಗುತ್ತಾನೆ. ಆತನ ತಪೋ ಜ್ವಾಲೆಯನ್ನು ತಾಳಲಾರದ ಋಷಿಮುನಿಗಳು ಪರಶಿವನಲ್ಲಿಗೆ ಬಂದು ಗೋಳಿಡುತ್ತಾರೆ. ಪರಮೇಶ ಪರಮೇಶ ಕೇಳ ನಿನ್ನ ಕೃಪೆಯಿಂದೀವರೆಗೆ ಅಧ್ವರ ಕರ್ಮಗಳನ್ನು ಸಾಂಗದಲ್ಲಿ ನಿನ್ನ ಕೃಪೆಯಿಂದೀವರೆಗೆ ಅಧ್ವರ ಕರ್ಮಗಳನ್ನು ಸಾಂಗದಲ್ಲಿ ಇಂದ್ರಕೀಲದಲ್ಲಿ ಯಾರೋ ಓರ್ವ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಆ ತಪೋ ಜ್ವಾಲೆ ಸಹಿಸಲು ಸಾಧ್ಯ, ನೀನೇ ನಮ್ಮನ್ನು ರಕ್ಷಿಸಬೇಕೆಂದು ಋಷಿಗಳು ತಿಳಿಸಿದಾಗ ಅವರನ್ನು ಸಂತೈಸಿ ಕಳುಹುತ್ತಾನೆ ಪರಶಿವ. ತನ್ನ ಪರಮಭಕ್ತ ಪಾರ್ಥನ ಅಂತಃಸತ್ವವನ್ನು ಪರೀಕ್ಷಿಸುವ ಸಲುವಾಗಿ ಶಂಕರನು ಶಬರ ರೂಪ ಧರಿಸುತ್ತಾನೆ. ಪಾರ್ವತೀದೇವಿಯು ಶಬರಿಯಾಗಿಯೂ ಗುಹ ಗಣಪ ಭೈರವಾದಿಗಳು ಕಿರಾತರ ರೂಪ ತಾಳಿ ಪಾರ್ಥನಲ್ಲಿಗೆ ಬರುತ್ತಿರುವಾಗ ಪಾರ್ಥನನ್ನು ಕೊಲ್ಲಲು ಸಮಯ ಕಾಯುತ್ತಿದ್ದ ಮೂಖನೆಂಬ ದಾನವ ವರಾಹ ರೂಪ ಧರಿಸಿ ಬರುತ್ತಿರುವನನ್ನು ನೋಡಿದ ಶಿವನು ಬಾಣ ಪ್ರಯೋಗಿಸಿದಾಗ ಆ ವರಾಹ ಪಾರ್ಥನ ಬಳಿಗೆ ಓಡಿ ಬರುತ್ತದೆ. ಪಾರ್ಥನೂ ಕೂಡ ಬಾಣ ಪ್ರಯೋಗಿಸಿ ವರಾಹವನ್ನು ಕೊಲ್ಲುತ್ತಾನೆ. ಶಬರರೂಪಿ ಶಂಕರ ಪಾರ್ಥನನ್ನು ಕರೆದು ಮಾತನಾಡಿಸುತ್ತಾನೆ. ಬಾಣಾಘಾತದಿಂದ ಸತ್ತು ಬಿದ್ದಿರುವ ವರಾಹವನ್ನು ತನಗೆ ಕೊಡಬೇಕೆಂದು ಕೇಳುತ್ತಾನೆ ಶಬರ. ಪಾರ್ಥ ಶಬರರ ಸಂಭಾಷಣೆ. ಶಬರ ಎಲ್ಲ ಶರದೊಳ್ಳಳಿದು ದೇವರ ಕೊಂದವ ತಾನೆಂದು ವಾದಿಸುತ್ತಾನೆ ಪಾರ್ಥ. ವಾದ ಮುಂದುವರಿದು ಪರಸ್ಪರ ಯುದ್ಧಕ್ಕೆ ತೊಡಗುತ್ತಾರೆ. ಶಂಕರನ ಬಾಣಾಘಾತ ಸಹಿಸಲಾರದೆ ರಕ್ತ ಕಾರುತ್ತಾ ಬಿದ್ದು ದುಃಖಿಸುತ್ತಾನೆ ಪಾರ್ಥ. ಶಿವ ಶಿವ ಕೈರಾತನೊಳು ವ್ಯರ್ಥಗಾನಿ ಕೈರಾತನೊಳು ವ್ಯರ್ಥಗಾದಿ ಸೋಲುವುದಾಯ್ತೇ ತನಗ ಕಟಕಟ ವ್ಯರ್ಥಗಾದಿ ಸೋತ ಪಾರ್ಥ ಮೊಳಲಿನಲ್ಲಿ ಶಿವಲಿಂಗವನ್ನು ಮಾಡಿ ಪೂಜಿಸಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾನೆ. ನರ ನಿಂ